ನಾಲ್ಕು ಕಲಿನ ಮಂಚ ಕೊಗುವಾನು ನಾಲ್ಕು ಕಲಿನ ಮಂಚ ಕೊಗೇಲೆ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು ನಾಲ್ಕು ಕಲಿನ ಮಂಚ ಕೊಗೇಲೆ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು ಬಣ್ಣ ದೊಂದೆ ಲಾಸು ಹೋಗಿ ಮಾಡ್ಯಾನು ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲು ಬಣ್ಣ ದೊಂದೆ ಲಾಚೋಗಿ ಮಾಡ್ಯಾನು ಬಣ್ಣ ದೊಂದೆ ಲಾಚೋಗಿ ಮಾಡೇಲೆ ಚಿನ್ನ ದೊಂದೆ ಕೊಳಗ ತಲದಿಂಬೋ ಬಣ್ಣ ದೊಂದೆ ಲಾಚೋಗಿ ಮಾಡೇಲೆ ಚಿನ್ನ ದೊಂದೆ ಕೊಳಗ ತಲದಿಂಬೋ ಚಿನ್ನ ದೊಂದೆ ಕೊಳಗ ತಲದಿಂಬೋ ಬೆಳ್ಳಿ ನಾಡ ಸಿದ್ದೆ ಬಗಲಲ್ಲೋ ದೊಂದೆ ಕೊಳಗ ತಲದಿಂಬೋ ಬೆಳ್ಳಿ ನಾಡಿದ್ದೆ ಬಗಿಲಲ್ಲೋ ಬೆಳ್ಳಿ ನಾಡಿದ್ದೆ ಬಗಿಲಲ್ಲೇ ಗೋವಿಂದು ರಾಯ ಲಂಬೋನು ಬೆಳ್ಳಿ ನಾಡಿದ್ದೆ ಬಗಿಲಲ್ಲೋ ಗೋವಿಂದು ರಾಯ ಲಂಬೋನು ಗೋವಿಂದು ರಾಯ ಲಂಬೋನು ತೆಮ್ಮಾಕೆ ತಲಿಯ ಕೊರಿಗಾನು ಗೋವಿಂದು ರಾಯ ಲಂಬೋನು ಟಂಕಾಕೆ ತಲಿಯ ಕೊರಿಗಾನು ಟಂಕಾಕೆ ತಲಿಯ ಕೊರಿಗೇಲೆ ಟಂಕ ನಾಡ ತನ ಗಾಳಿ ಕರೆದಾನು ಟಂಕಾಕೆ ತಲಿಯ ಕೊರಿಗೇಲೆ ಟಂಕ ನಾಡ ತನ ಗಾಳಿ ಕರೆದಾನು ಟಂಕ ನಾಡ ತನ ಗಾಳಿ ಕರೆದೇಲೆ ಮೂಡಿ ನಾಡ ಎಳ ಬೆಸಲೆ ಕರೆದಾನು ಟಂಕ ನಾಡ ತನ ಗಾಳಿ ಮೂಡಿ ನಾಡ ಎಳೆ ಬೆಸಲೆ ಕರೆದೇಲೆ ಗೋವಿಂದು ರಾಯ ಲಂಬೋನು ಮೂಡಿ ನಾಡ ಎಳೆ ಬೆಸಲೆ ಕರೆದೇಲೆ ಗೋವಿಂದು ರಾಯ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮಣ ಹೊಸಬೂಗೌಡ ಅವರಿಂದ ಗುಮ್ಮಟೆ ಪಾಂಗ್ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಸಮಯ 7 ಗಂಟೆ ಆಗಲಿದೆ. ಯುವವಾಣಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಸೂರ್ಯ ಕಡಲಿಗೆ ಇಳಿಯುವ ಈ ಮುಸ್ಸಂಜೆ ಹೊತ್ತಲ್ಲಿ ಬಣ್ಣ ಬಣ್ಣದ ಕನಸಿನ ಕಪ್ಪೆ ಚಿಪ್ಪುಗಳನ್ನು ಎತ್ತಿಕೊಳ್ಳುವವರು ಕಡಲ ಕಿನಾರೆಯ ಪಂಚಗಂಗಾವಳಿ ಕುಂದಾಪುರದ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನ ವಿದ್ಯಾರ್ಥಿಗಳು. ಎಲ್ಲ ವೈವಿಧ್ಯಮಯ ಕೇಳುಗರಿಗೆ ನಮಸ್ಕಾರ, ಅದಾಬ್, ವಣಕ್ಕಂ, ವೆಲ್ಕಮ್. ಸ್ನೇಹಿತರೆ, ಈ ಹಾಡನ್ನ ಕೇಳಿದ ತಕ್ಷಣ ಮೈಯೆಲ್ಲ ಜುಮ್ ಅನ್ನತ್ತೆ, ಹೌದೋ ಅಲ್ವೋ? ಹೌದು.

ಯಾರೇ ಆಗಲಿ ಎಷ್ಟೇ ಓದಲಿ, ಒಬ್ಬ ಡಿಗ್ರಿ ಬೇಕಾದ್ರೆ ಗೋಲ್ಡ್ ಮೆಡಲಿಸ್ಟ್ ಆಗಲಿ ಅಥವಾ ಇಂಜಿನಿಯರ್ ಎಷ್ಟೇ ಓದಲಿ, ಅವ ಒಬ್ಬ 10ನೇ ಕ್ಲಾಸ್ ಬಿಟ್ಟು ಹೋಟ್ಲು ಮಾಡ್ದಾನಷ್ಟು ದುಡ್ಡು ಮಾಡೋಕೆ ಅವನಿಗೆ ಆತಿಲ್ಲ ಅಂತ ಹೇಳಿಕೆ. ಏನು ಸುಳ್ಳು ಅನ್ಸುದ್ಲಿ ಎಂತಕಂದ್ರೆ ಈಗ ಶಿಕ್ಷಣ ಇತ್ತು ಅಷ್ಟೇ. ಡಾಕ್ಟ್ರು ಒಳ್ಳೆ ಸೇವೆ ಮಾಡೋಣ, ಈಗ ಗೌರ್ಮೆಂಟ್ ಆಫೀಸಲ್ಲಿ ಲಂಚ ತಗೊಂಬೇಕಾಗ, ಅದೇ ನನ್ನ ಮಗದೇ ವ್ಯವಸ್ಥೆ ಇದರಲ್ಲಿದ್ದರೆ ಮಗ ದುಡ್ಡು ಮಾಡಕ್ಕೆ ಅಥವಾ ಡಾಕ್ಟ್ರು ಇದಕ್ಕೆ ಸೇರಿಸ್ತೇನೆ ನಾವು ದುಡ್ಡು ಮಾಡಕ್ಕೆ, ಗೌರ್ಮೆಂಟ್ ಜಾಬಿಗೆ ಸೇರಿಸ್ತೇನೆ ದುಡ್ಡು ಮಾಡಕ್ಕೆ, ಇದಾಗ ಮೌಲ್ಯನೂ ಇಲ್ಲ.